ಇದು ಆಕಾಶವಾಣಿ ಬೆಂಗಳೂರು. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಅಂದಿಗೂ ಇಂದಿಗೂ ಎಂದೆಂದಿಗೂ ಮಾಹಿತಿಗೆ ಮಿತಿ ಇಲ್ಲ, ಮನರಂಜನೆಗೆ ಕೊನೆಯಿಲ್ಲ. ನೆನಪೆ ನಿತ್ಯ ಮಲ್ಲಿಗೆ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ, ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90ರ ವಸಂತ. ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೇ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೇ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೇಳಿ ಕೃಷಿ ರಂಗ ಕಾರ್ಯಕ್ರಮವನ್ನು. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಸುಬಾಬುಲ್ ಬೆಳೆ ಬೇಸಾಯದ ಮಹತ್ವ ಮತ್ತು ಅದರ ಬಳಕೆ ಕುರಿತು ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಸುಬಾಬುಲ್ ಬೆಳೆ ಬೇಸಾಯದ ಮಹತ್ವ ಮತ್ತು ಅದರ ಬಳಕೆ ಕುರಿತು ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೂಬಾಬುಲ್ ಅಂತೇಳಲ್ಲಿ ನೀವೆಲ್ಲ ಕೇಳಿರ್ಬೋದು. ಸೂಬಾಬುಲ್ ಗಿಡ ಹೇಗೆ ಬೆಳೆಯುತ್ತೆ, ಇದನ್ನೆಲ್ಲ ಹೇಗೆ ಬೆಳೆಸ್ಬೇಕು ನಾವು, ಜೊತೆಗೆ ಸೂಬಾಬುಲ್ ಒಂದು ಗಿಡದ ಬಗ್ಗೆ ಕೆಲವೊಂದಿಷ್ಟು ರೈತರಲ್ಲಿ ತಪ್ಪು ಕಲ್ಪನೆಗಳಿದ್ದಾವೆ. ಕೆಲವೊಂದು ಜನ ರೈತರು ಸೂಬಾಬುಲ್ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಹೊಂದಿರತಕ್ಕಂಥ ರೈತರನ್ನು ಸಹ ನಾವು ನೋಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾರೆ ಸೂಬಾಬುಲ್ ಒಂದು ಮರವನ್ನು ಬೆಳೆಸೋದಾದರೆ ಯಾವ ರೀತಿ ಬೇಸಾಯ ಮಾಡಬೇಕು, ಇದರ ಉಪಯೋಗ ಏನು, ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ಸೂಬಾಬುಲ್ ನಮ್ಮ ರೈತರಿಗೆ ಉಪಯೋಗ ಬರುತ್ತೆ, ಜೊತೆಗೆ ಕೃಷಿ ಕ್ಷೇತ್ರವನ್ನು ಹೊರತುಪಡಿಸಿ ರೈತರಲ್ಲದೆ ಬೇರೆ ಇಂಡಸ್ಟ್ರಿಗಳಿಗೆ ಹೋದಾಗ ಇಂಡಸ್ಟ್ರಿಯಲ್ಲಿ ಸಹ ಯಾವ ರೀತಿ ಸೂಬಾಬುಲ್ ಒಂದು ಮರ ಅಥವಾ ಸೂಬಾಬುಲ್ ಒಂದು ಕಟ್ಟಿಗೆ ಯಾವ ರೀತಿ ಬಳಕೆ ಆಗತ್ತೆ ಅಂತಕ್ಕಂಥ ಹಲವಾರು ಒಂದು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಸಂತೋಷ್ ಪಾಟೀಲ್ ಅಂತೇಳಿ. ಇವರು ಮೂಲತಃ ಸಸ್ಯ ವಿಜ್ಞಾನಿಗಳಂತ ಹೇಳ್ಬೋದು, ಜೊತೆಗೆ ವಿಶೇಷವಾಗಿ ಈ ಟಿಂಬರ್ ಆಧಾರಿತ ಹಲವಾರು ಒಂದು ಇಂಡಸ್ಟ್ರಿಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೂಬಾಬುಲ್ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ನಮಸ್ಕಾರ ಬಾಲುಟ್ಟಿ ಅವರೇ. ಹೇಳಿ, ಮೊದಲೇದಾಗಿ ಸೂಬಾಬುಲ್ ಗಿಡದ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದೀವಿ ನಾವು. ಏನಿದು ಸೂಬಾಬುಲ್, ಯಾವ ಒಂದು ಜಾತಿಗೆ ಸೇರಿದಂಥ ಸಸ್ಯ, ಜೊತೆಗೆ ಸೂಬಾಬುಲದ ಒಂದು ಇಂಟ್ರೊಡಕ್ಷನ್ ಹೇಳಿ, ಮಹತ್ವವನ್ನು ಹೇಳಿ ಸೂಬಾಬುಲ್ ಗಿಡದ್ದು. ಸೂಬಾಬುಲ್ ಅನ್ನೋದು ಒಂದು ಇದು ನಮ್ಮ ಮರಗಳ ಜಾತಿಯಲ್ಲಿ ನೋಡಿದ್ದಾದರೆ ಶೇಂಗಾ, ಅಲಸಂದಿ, ಹೆಸರು, ಆಮೇಲೆ ಹುಣಸೆ, ಇದು ಯಾವ ಜಾತಿ, ಇದು ಒಂದು ಮೈಮೋಸೆ ಅಂತೇಳಿ ಫ್ಯಾಮಿಲಿ ಬರುತ್ತೆ. ಇದು ಆ್ಯಕ್ಚುಯಲಿ ಏನಾಗುತ್ತೆ ಅಂದರೆ ದ್ವಿದಳ ಅಂತಾರೆ, ದ್ವಿದಳ ಸಸ್ಯಗಳು ಅಂತಾರೆ. ಈ ದ್ವಿದಳ ಅಂದರೆ ನೀಲಗಿರಿನೂ ದ್ವಿದಳ ಬರುತ್ತೆ. ಈ ಫ್ಯಾಮಿಲಿ ಇರೋಂಥ ಸಸ್ಯಗಳಲ್ಲಿ ವಿಶೇಷವಾದ ಗುಣಧರ್ಮ ಇರುತ್ತೆ. ಅದು ಯಾವುದೆಂದರೆ ವಾತಾವರಣದಲ್ಲಿ ಸಾರಜನಕ 21% ಇರೋದು, ಅದನ್ನು ಹೀರಿಕೊಂಡು ಅದನ್ನು ಉಪಯೋಗ ಮಾಡಿಕೊಂಡು ಭೂಮಿಯಲ್ಲಿ ಬಿಟ್ಟು ಅದರಿಂದ ಬೆಳೆಯುವಂಥ ಮರವಾಗಿರುತ್ತೆ. ಈ ಮರವು 1982 ಅಮೇರಿಕಾದಿಂದ ಬಂತು ನಮಗೆ. ಅಮೇರಿಕಾದಿಂದ ಒಂದು ಸಾಕು ಜಾನುವಾರುಗಳಿಗೆ ಮೇವಾಗಿ ಬೆಳೆಯುವಂಥ ಒಂದು ಮರವನ್ನಾಗಿ ತಂದಂತ ಮರ ಇದು. ಇದನ್ನ ಅವಾಗ ರೈತರ ಜಮೀನಲ್ಲಿ ಬದುವಿನಲ್ಲಿ ಭೂಮಿ ಸವಳಿಕೆ ಇರುತ್ತೆ, ಅಲ್ಲಿ ನೆಡಲಿಕ್ಕೆ ಅಂತೇಳಿ ಇದನ್ನ ತಂದು ಕೊಟ್ಟು ಪಂಚಾಯಿತಿ ಮುಖಾಂತರ ರೈತರ ಜಮೀನಲ್ಲಿ ಹಾಕಿದ್ದಾಗಿತ್ತು. ಇದು ತದನಂತರ ಏನಾಗಿತ್ತಂದ್ರೆ ಇದರ ಉಪಯೋಗವನ್ನು ರೈತರು ದನ ಕರಗಳ ಹೆಚ್ಚಾಗಿ ಆಡು ಮೇಕೆ ಮತ್ತು ಕುರಿಗಳಿಗೆ ಆಹಾರವಾಗಿ ಉಪಯೋಗ ಮಾಡುತ್ತಿದ್ದರು. ಮಾಡುತ್ತಾ ಮಾಡುತ್ತಾ ಏನಾಗಿತ್ತಂದ್ರೆ ಇದರ ಬೆಳವಣಿಗೆ ತುಂಬಾ ಸ್ಪ್ರೆಡ್ ಔಟ್ ಆಯ್ತು. ಅಂದ್ರೆ ಕ್ಷೇತ್ರ ಜಾಸ್ತಿ ಬೆಳಿಲಿಕ್ಕೆ ಹತ್ತಿದ್ರು. ಇದರ ಬೀಜಗಳು ಯಥೇಚ್ಛವಾಗಿ ಹರಡಿರೋದ್ರಿಂದ ಅಲ್ಲಲ್ಲೇ ಬೆಳೆದ್ಬಿಟ್ಟು ಇದರ ಉಪಯೋಗ ಏನು ಅನ್ನೋದೊಂದು ಸಮಸ್ಯೆ ಆಯಿತು. ಸಮಸ್ಯೆ ಆಗುವುದರಿಂದ ಭಾರತ ದೇಶದಲ್ಲಿ ಆಗಿನ ಕಾಗದ ಕಾರ್ಖಾನೆಗಳಿಗೆ ಯಥೇಚ್ಛವಾಗಿ ಕಟ್ಟಿಗೆ ಬೇಕಾಗಿತ್ತು. ಬಂಬು ಮುಖಾಂತರ ಬೆಳೆಯಂತ ಪೇಪರ್ ತಯಾರು ಮಾಡುವುದಕ್ಕೆ ಬೆಂಬೂ ಮಾಡುತ್ತಿದ್ದರು. ಈ ಬ್ಯಾಂಬೂಗಳ ಕಡಿಮೆಯಾಗಿರೋದ್ರಿಂದ ಕೊರತೆ ಆಗಿರೋದ್ರಿಂದ ಮತ್ತು ಗೌರ್ಮೆಂಟ್ ಬ್ಯಾನ್ ಮಾಡಿರೋದ್ರಿಂದ ಈ ಪೇಪರ್ ತಯಾರು ಮಾಡುವಂತಹ ಕಂಪನಿಗಳು ಬೇರೆ ಆಲ್ಟರ್ನೇಟಿವ್ ಆಗಿ ಬೇರೆ ಇದು ನೋಡುವಾಗ ಸುಬಾಬುಲ್ ಒಂದು ಒಳ್ಳೆಯ ಮಾದರಿ ಆಯಿತು. ಇದನ್ನು ಉಪಯೋಗ ಮಾಡೋಕ್ಕೆ ಮೊದಲು ಆಂಧ್ರಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ, ಗುಜರಾತದಲ್ಲಿ ಈಗ ಯಥೇಚ್ಛವಾಗಿ ಬೆಳೆಯುವಂತ ಈಗ ಶೇಕಡಾವಾರು ಒಂದು 60-70% ಸುಬಾಬುಲ್ ಗಿಡಗಳನ್ನೇ ಉಪಯೋಗ ಮಾಡುತ್ತಾರೆ ಪೇಪರ್ ತಯಾರು ಮಾಡಲಿಕ್ಕೆ. ಹೀಗಾಗಿ ಅದನ್ನು ಮಾಡುವುದನ್ನು ನೋಡಿದ್ದಾದ್ರೆ ಈಗ ನಮ್ಮಲ್ಲಿನೂ ಕರ್ನಾಟಕದಲ್ಲಿನೂ ಈಗ ರಾಯಚೂರು ನೋಡಿಕೊಳ್ಳಿ, ಗದಗ ನೋಡಿಕೊಳ್ಳಿ, ಕೊಪ್ಪಳ ಇಲ್ಲೆಲ್ಲ ಇದು ಯಥೇಚ್ಛವಾಗಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಏನಂತಾರೆ ಆ ಡೆಕನ್ ಇದರಲ್ಲಿ ಕಾಟನ್ ಸಾಯಿಲ್ ಏನಂತಾರೆ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇದನ್ನು ಬೆಳೆಯದೇ ಆದರೆ ಸಸಿಗಳನ್ನು ನೆಡಬಹುದು, ಬೀಜದಿಂದ ಮುಖಾಂತರನು ನೆಡಬಹುದು. ಬೀಜವು ಸರ್ವೇ ಸಾಮಾನ್ಯವಾಗಿ ಬೇಗ ಮೊಳಕೆ ಒಡೆಯುವುದು ಹಾರ್ಡ್ ಆಗಿರುತ್ತೆ. ಮೇನ್ ಸೀಡ್ ಕವರ್ ಏನಂತಾರೆ ಅದು ತುಂಬಾ ಹಾರ್ಡ್ ಇರೋದ್ರಿಂದ ಜಾಲಿ ಮರ ಇವೆಲ್ಲ ಒಂದೇ ಜಾತಿ ಇರೋದ್ರಿಂದ ಇವುಗಳನ್ನು ಸ್ವಲ್ಪ ಪ್ರೊಸೆಸಿಂಗ್ ಮಾಡಬೇಕಾಗತ್ತೆ. ಅಂದ್ರೆ ಆ ಒಂದು ಡಾರ್ಮನ್ಸಿ ಪೀರಿಯಡ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಬಿಸಿ ನೀರಿನಲ್ಲಿ ಹಾಕಿ ಒಂದು 3 ತಾಸು ನೀರಲ್ಲೇ ಬಿಟ್ಟಿದ್ದಾದ್ರೆ ತಣ್ಣಗಾದ ತಕ್ಷಣ ಅದು ಸೀಡ್ ಕೋಟು ಉಬ್ಬುತ್ತೆ. ಉಬ್ಬಿದ್ದ ಹಾಕಿದ್ದಾದ್ರೆ ಒಂದು ವಾರದಲ್ಲಿ ಜರ್ಮಿನೇಷನ್ ಆಗುತ್ತೆ. ಇದು ತುಂಬಾ ಹಾರ್ಡಿ ಪ್ಲಾಂಟ್ ಅಂತ ಹೇಳಬಹುದು. ಅಂದ್ರೆ ಈಗ ಇದನ್ನ ಸೂಬಾಲನ್ನ ಬೆಳೆದಂತ ರೈತರಿಗೆ ಏನೇನು ಉಪಯೋಗದ? ಸೂಬಾಬುಲನ್ನ ರೈತರು ಬೆಳೆದ್ರೆ ಏನು ಉಪಯೋಗದ? ಹೇಗೆ ನೀವು ತಜ್ಞರಾಗಿ ಏನ್ ಹೇಳ್ತೀರಿ, ಸೂಬಾಬುಲನ್ನ ಇಡೀ ಹೊಲಕ್ಕೆ ಹಾಕುದು ಒಳ್ಳೇದಂತೀರ ಅಥವಾ ಸೂಬಾಬುಲನ್ನ ಬದುವಿನ ಸುತ್ತಲೂ ಹಾಕಿ ಬೆಳೆದ್ರೆ ಒಳ್ಳೇದಂತೀರ? ಕೆಲವೊಂದು ಜನ ರೈತರು ಇಲ್ರಿ, ಭಯಂಕರ ಬೇರು ಹೊಲದಲ್ಲಿ ಬಂದ್ಬಿಡತ್ತದು, ಗಳೆ ಹೊಡೆಯೋಗೆ ಎಲ್ಲ ಬೆಳೆಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಿರ್ತಾರೆ. ತಾವು ತಜ್ಞರಾಗಿ ಏನ್ ಹೇಳ್ತೀರಿ? ಬೇರೆ ಮರಗಳನ್ನು ನೆಟ್ಟು ಬೆಳೆಸುವುದು ಒಂದು ರೀತಿ ಬೇರೆ ಆಗತ್ತೆ, ಸುಬಾಬುಲ್ ಮಾಡುವುದು ಒಂದು ರೀತಿ ಬೇರೆ ಆಗತ್ತೆ. ಸುಬಾಬುಲ್ ಯಥೇಚ್ಛವಾಗಿ ನಾನು ಹೇಳಿದ ಹಾಗೆ ತುಂಬಾ ಬೀಜ ಬಿಡುವುದರಿಂದ ಅದು ಹರಡುವಿಕೆಯಿಂದ ಅಕ್ಕಪಕ್ಕದವರಿಗೆ ಬೇಡಾದ ರೈತರಿಗೆ ಅನಾನುಕೂಲತೆ ಆಗುವುದರಿಂದ ಇದನ್ನು ಪೂರ್ತಿ ಒಂದು ಜಮೀನಲ್ಲಿ ಹಾಕಿದಾಗ ಈಗ 3-4 ಫೀಟ್ನ ಅಂತರದಲ್ಲಿ ಹಾಕಿದ್ರೆ 3,000-3,500 ಗಿಡ ಒಂದು ಎಕರೆಗೆ ಕೂಡುತ್ತೆ. ಅಂದ್ರೆ ತಾವು ಹಾಕೋದ್ರೆ ಇಡೀ ಹೊಲಕ್ಕೆ ಹಾಕೋದ್ರೆ ಹೇಗೆ ಅಂತರ ಕೊಟ್ಟು ಹಾಕಂತ ಹೇಳ್ತಾರೆ? 3-4 ಫೀಟ್ ಅಂದ್ರೆ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಇಟ್ಕೊಂಡಿದ್ದ. ಆದರೆ ಒಂದು ಸಲ ನೀವು ನೆಟ್ಟಿದ್ದಾದರೆ 30-40 ವರ್ಷ ಆ ಜಮೀನಲ್ಲಿ ಮತ್ತೆ ನೆಡುವುದು ಅವಶ್ಯಕತೆ ಇಲ್ಲ. ಪ್ರತಿ 3 ವರ್ಷಕ್ಕೆ, ಹೆಚ್ಚಿಗೆ ಅಂದ್ರೆ 3 ವರ್ಷ, ಕಡಿಮೆ ಅಂದ್ರೆ 2 ವರ್ಷ, ನೀರು ಕೊಟ್ಟಿದ್ದಾದ್ರೆ 2 ವರ್ಷಕ್ಕೆ, ಒಣ ಬೇಸಾಯ ಆದ್ರೆ 3 ವರ್ಷಕ್ಕೆ, ಅದು ಚಿಗುರು ಬರುತ್ತಲ್ಲ ಆ ಚಿಗುರಿಲಿಂದ ಮತ್ತೆ ಕಡಿತಾ ಹೋಗಬಹುದು. ಇದನ್ನ ಪೇಪರ್ ಕಂಪನಿಯವರು ತಗೊಳ್ತಾರೆ. ಇದರ ಒಂದು ಎಕರೆಗೆ ಕನಿಷ್ಠ ಅಂದ್ರೆ ಆದಾಯ 50-60 ಟನ್ ಬರುತ್ತೆ ಎಕರೆಗೆ. ಒಂದು ಎಕರೆಗೆ ಅಂದ್ರೆ 3 ವರ್ಷಕ್ಕೊಮ್ಮೆ ಕಟ್ ಮಾಡೋದು. ಇದು ಒಂದು 2 ರೂಪಾಯಿದ ಕಾಯಿನ್ ಡಯಾಮೀಟರ್ ಎಷ್ಟಿರುತ್ತೆ, 10 ಹಿಡ್ಕೊಂಡು 18 ಇಂಚಿನ ಡಯಾಮೀಟರ್ ವರೆಗೂ ತಗೊಳ್ಳುತ್ತಾರೆ. ಈಗ ಸೂಬಾಬುಲನ್ನ ತಾವು ಹೇಳಿದ್ರಿ 3 ವರ್ಷಕ್ಕೊಮ್ಮೆ ಕಟ್ ಮಾಡಬಹುದು, ಒಣಬೇಸದಲ್ಲಿ ನೀರಾವರಿ ಕೊಟ್ಟರೆ 2 ವರ್ಷಕ್ಕೊಮ್ಮೆ ಕಟ್ ಮಾಡಬಹುದು ಅಂತೇಳಿ. 1 ಎಕರೆ ಸೂಬಾಬುಲದಲ್ಲಿ ತಾವು ಹೇಳಿದ್ರಿ ಈಗ ಸಸಿಗಳು ಎಷ್ಟು ಕುಂದಿರ್ತಾವ ಅಂತಕ್ಕಂಥದ್ದು ಹೇಳಿದ್ರಿ. ಈಗ 3 ಎಕರೆಗೆ ಒಂದು ಇಳುವರಿ ಎಷ್ಟು ಬರುತ್ತೆ? ಕಟ್ಟಿಗೆ ಇಳುವರಿ 1 ಎಕರೆಗೆ 3 ವರ್ಷದಲ್ಲಿ ಎಷ್ಟು ಇಳುವರಿಯನ್ನು ಪಡಿಬಹುದು? ನೀರು ಕೊಟ್ಟು ಬೆಳೆಯೋದಾದರೆ 1 ಎಕರೆಗೆ ಸರ್ವೇ ಸಾಮಾನ್ಯವಾಗಿ 50-60 ಟನ್ ತೆಗಿಬಹುದು. ಒಣ ಬೇಸಾಯ ಆದರೆ ಕನಿಷ್ಠ ಅಂದ್ರೆ ಒಂದು 30 ಟನ್ ಅಂಕರು ಬರುತ್ತೆ. ಇದು ಇದರ ಒಂದು ಆದಾಯ ನೋಡಿದ್ದಾದರೆ ಈಗ ಯಥೇಚ್ಛವಾಗಿ ಈಗ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತ ಇದೆ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ITC ಕಂಪನಿ ಅಂತ ಇದೆ, ಆಮೇಲೆ ಬೇರೆ ಬೇರೆ ಪೇಪರ್ ಇಂಡಸ್ಟ್ರಿಗಳು ಸಾಕಷ್ಟು ರಾಜ್ಯದಲ್ಲಿದೆ, ದೇಶದಲ್ಲಿದೆ. ಹರಿಹರದಲ್ಲಿ ಅದು ಅದು ಸುಬಬಲ್ ಅನ್ನು ಉಪಯೋಗ ಮಾಡೋದಿಲ್ಲ, ಅದು ಪಲ್ಪ್ ನಿಂದ ಅವರು ಫೈಬರ್ ತಯಾರು ಮಾಡ್ತಾರೆ. ಅದಕ್ಕೆ ಇತ್ತೀಚೆಗೆ ಉಪಯೋಗ ಮಾಡ್ತಿಲ್ಲ, ಮುಂದಿನ ಕಾಲದಲ್ಲಿ ಉಪಯೋಗ ಮಾಡೋ ಪ್ರಮೇಯೂ ಬರಬಹುದು. ಅಂದ್ರೆ ಈ ಸುಬಬಲ್ ಅನ್ನ ಪೇಪರ್ ಇಂಡಸ್ಟ್ರಿ ಅವರು ತಗೋತಾರೆ, ಇದನ್ನ ಮಾರಾಟಕ್ಕೆ ಖಂಡಿತ ತಗೋತಾರೆ. ಹೇಗೆ ರೇಟ್ ಕೊಡ್ತಾರೆ ಅವರೆಲ್ಲ? ಈಗ ಈಗಿನ ಅವರು ಒಂದು ಪ್ರಿಮೈಸಸ್ಗೆ ಮುಟ್ಟಿದ್ದಾದರೆ ಒಂದು 6,000 ಟನ್ನು ಒಂದು ಹಸಿ ಕಟ್ಟಿಗೆನೇ ಕಟ್ ಮಾಡಿದ್ದು ತಗೊಂಡು ಬಂದು ಕಂಪನಿ ಕೊಟ್ಟಿದ್ದಾದರೆ 6,000 ರೂಪಾಯಿ ಇದೆ ಒಂದು ಟನ್ನಿಗೆ. ಅಂದರೆ ಕಟ್ಟು ಮಾಡಿ ಹೇರಿಕೊಂಡು ಅಲ್ಲಿ ಮುಟ್ಟಿಸ್ಬೇಕು ಅಂದ್ರೆ 6,000 ರೂಪಾಯಿ ಇರುತ್ತೆ. ಹೆಚ್ಚಿಗೆನೂ ಇದೆ, ಹೆಚ್ಚಿಗೆನೂ ಆಗ್ತಾ ಇರುತ್ತೆ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬರ್ತಾವ ಪೇಪರ್ ಇಂಡಸ್ಟ್ರಿಗಳು? ಪೇಪರ್ ಇಂಡಸ್ಟ್ರಿ ಈಗ ಒಂದು ದಾಂಡೇಲಿಯಲ್ಲಿ ಒಂದು ಪೇಪರ್ ಕಂಪನಿ ಇದೆ, ಮತ್ತೆ ಈಗ ಇದರಲ್ಲಿ ಇದೆ, ಭದ್ರಾವತಿಯಲ್ಲಿ ಇತ್ತು, ಅದು ಮುಚ್ಚಿಕೊಂಡಿದೆ. ಬಟ್ ಅವರು ಉಪಯೋಗ ಮಾಡೋದು ಕಡಿಮೆ ಇದೆ, ಯಾಕಂದ್ರೆ ಅವರಿಗೆ ಜಮೀನು ಇದೆ. ಅದೇ ರೀತಿ ಈಗ ದಾಂಡೇಲಿಯಲ್ಲಿ ಉಪಯೋಗ ಮಾಡುವಂಥದ್ದು ಒಂದೇ ಕಂಪನಿ ಆಗಿದೆ. ಬಟ್ ದಾಂಡೇಲಿ ಕಂಪನಿ ಬಿಟ್ಟು ಈಗ ಬೇರೆ ಪ್ಲೈವುಡ್ ಬಂದಿದೆ. ಪ್ಲೈವುಡ್ ಅಲ್ಲಿನೇ ಈಗ ಪ್ಲೈ ಮಾಡಲಿಕ್ಕೆ ದಪ್ಪವಾದ ಕಟ್ಟಿಗೆ ಸಿಗ್ತಾ ಇಲ್ಲ ಮರಗಳದು, ಅದಕ್ಕಾಗಿ MDF ಅಂತೇಳಿ ಪೌಡರ್ ಮಾಡಿಬಿಟ್ಟು ಅದನ್ನ ಈಗ ಪೇಪರ್ ತರ ಒಂಥರ ಇದು ಮಾಡಿ ಹಲಿಗೆಯನ್ನು ಮಾರ್ತಾ ಇದ್ದಾರೆ. ಅದಕ್ಕೆ ಪೌಡರ್ ಮಾಡಲಿಕ್ಕೆ ಸುಬಬಲನ್ನು ಉಪಯೋಗ ಮಾಡ್ತಾರೆ. ಇದು ಟಿಂಬರ್ ಅಂತಲೂ ಉಪಯೋಗ ಮಾಡ್ತಾರೆ. 15-20 ವರ್ಷದ ಮರಗಳಿದ್ದ ಅಂದ್ರೆ ಇವುಗಳನ್ನು ಇದು ಮಾಡ್ತಾರೆ, ಫರ್ನಿಚರು ಮತ್ತು ಮನೆ ಕಟ್ಟಲಿಕ್ಕೆ, ಬಾಗಿಲು ಕಿಟಕಿ ಬಾಗಿಲುಗಳನ್ನು ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ತರ ಸಾಗವಾನಿ ಮರದ ತರನೇ ಕಾಣುತ್ತೆ ಅಷ್ಟೊಂದು. ಬಟ್ ಇಲ್ಲಿ ಅಂದ್ರೆ ಕಟ್ಟಿಗೆಯನ್ನ ಟಿಂಬರ್ ಆಗಿ ಉಪಯೋಗ ಮಾಡಿದಾಗ ರೈತರು ಬೇರೆ ಬೇರೆ ಫರ್ನಿಚರ್ ಇರಬಹುದು, ಅವು ಮಾಡಿದರೆ ಹುಳ ಹತ್ತದೆ ಕಟ್ಟಿಗೆ ಅಂತಕ್ಕಂಥದ್ದು, ಇದು ಹುಳ ಹತ್ತದ ಅಂತೇಳಿ ಇಲ್ಲ, ಅದು ಒಂದು ಪ್ರೊಸೆಸ್ ಮಾಡ್ಕೊಂಡಿದ್ದಾದ್ರೆ ಹತ್ತುವುದಿಲ್ಲ. ಬಟ್ ಹೇಗೆ ಉಪಯೋಗ ಮಾಡಿದ್ರೆ ಅದು ಬಲಿತಿದ್ದ ಆಗಿಲ್ಲ ಅಂದ್ರೆ ಹುಳ ಹತ್ತದೆ. ಸರ್ವೇ ಸಾಮಾನ್ಯವಾಗಿ ಎಲ್ಲ ಮರಗಳಿಗೂ ಹತ್ತತ್ತೆ, ಅದೇ ರೀತಿ ಇದಕ್ಕೂ ಹತ್ತತ್ತೆ. ಬಟ್ ಅದನ್ನ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗಿದ್ದು ಅವರು ಉಪಯೋಗ ಮಾಡುವವರಿಗೆ ಗೊತ್ತಿರತ್ತೆ ಅದು ಯಾವ ತರ ಪ್ರೊಟೆಕ್ಷನ್ ಮಾಡ್ಕೋಬೇಕನ್ನೋದು. ಅದ್ ಮಾಡ್ಕೊಂಡಿದ್ದಾದ್ರೆ ಏನು ಕಡಿಮೆ ಟೈಮಲ್ಲಿ ಬೆಳೆಯುವಂತ ಕಟ್ಟಿಗೆ ಈಗ ಕಾಲದಲ್ಲಿ ಸಾಗವಾನಿ ಸಿಗಬೇಕಂದ್ರೆ 40-50 ವರ್ಷ ಬೇಕು. ಅದು ಈಗ ನಾವು ಬೆಳೆದ ಈ ಭಾಗದಲ್ಲಿ ಸಾಗವಾನಿ ಬೆಳೆದಿಲ್ಲ, ಬೆಳೆಯುವುದಿಲ್ಲ ಒಳ್ಳೆ ಬೆಳೆದಿದ್ದಾದ್ರೆ ಈ ತರ ಕಾಡಲ್ಲಿ ಬರುವಂತ ಸಾಗವಾನಿ ತರ ಅದರ ಗುಣಧರ್ಮಗಳನ್ನು ಇರೋದಿಲ್ಲ. ಹೀಗಾಗಿ ಅದಕ್ಕೆ ಅದರ ಪರವಾಗಿ ಬೇರೆ ಈಗ ನಮಗೆ ವೇಗವಾಗಿ ಬೆಳೆಯುವಂತ ಗಿಡ ಅಂದ್ರೆ ಸುಬಬಲ್ಲೆ ಗಿಡ ಆಗುತ್ತೆ. ಈಗ ಸುಬಬಲನ್ನ ಒಮ್ಮೆ ಹಚ್ಚಿದ್ರೆ ಎಷ್ಟು ವರ್ಷ ರೈತರು, ಈಗ ಪಾಳು ಬಿದ್ದಂತ ಭೂಮಿಗಳಿರ್ತವೆ, ರೈತರು ವೇಸ್ಟ್ ಲ್ಯಾಂಡ್ ಇರುತ್ತೆ, ಬಹಳಷ್ಟು ಕಲ್ಟಿವೇಷನ್ ಮಾಡಕ್ ಆಗ್ತಿರಲ್ಲ, ಎಲ್ಲವರು ಯಾರು ಮಾಡೋರು ಇರಲ್ಲ, ಅಂತ ಭೂಮಿಯಲ್ಲಿ ಸುಬಬಲ್ ಹಚ್ಚಬಹುದು? ಇಲ್ಲಿ ನಿಮ್ಗೆ ಕೇಳಿದ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಇತ್ತು ಬಾವಲಟ್ಟಿಯವರೇ. ಬಟ್ ಏನಂದ್ರೆ ಸುಬಬಲದಿಂದ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿದಾಗ ಬಾಧಕಗಳು ಯಾವುವು ಅಂದರೆ, ಈಗ ಸುಬಬಲ್ಲನ್ನು ರೈತರಿಗೆ ನಮ್ಮ ಕ್ಷೇತ್ರದಲ್ಲಿ ಹಚ್ಚಲಿಕ್ಕೆ ಹಿಂಜರಿಯೋದು ಕಾರಣ ಒಂದೇ ಅಂದರೆ, ಈ ಕುರಿ ಕಾಯೋರು ಆಡು ಕಾಯೋರು ಓಪನ್ ಇರುವುದರಿಂದ ಅದನ್ನು ಅವರೇ ಕಟ್ ಮಾಡ್ಕೊಂಡು ಅವರೇ ಹೋಗ್ತಾರೆ ಅನ್ನೋ ಒಂದು ಭಯದಿಂದ ತುಂಬಾ ಜನ ಹಿಂಜರಿಯುತ್ತಾರೆ. ಅದನ್ನ ನೋಡಿದಾದ್ರೆ ಅದನ್ನ ಒಂದು ಏನು ಉಪಯೋಗ ಮಾಡಿಕೊಂಡು ಅದಕ್ಕೆ ಒಂದು ಬೇಲಿ ಆಗಲಿ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದಾದ್ರೆ ಇದರಂತ ಒಳ್ಳೆಯ ಬೆಳೆ ಇನ್ಯಾವುದೂ ಇಲ್ಲ. ಕಬ್ಬು ಅಲ್ಲ, ಬೇರೆ ಬೆಳೆಗಳನ್ನು ಬರೋದಿಲ್ಲ. ಯಾಕೆಂದರೆ 1 ಎಕರೆ ಜಮೀನಿನಲ್ಲಿ ನೀವು ಖರ್ಚು ವೆಚ್ಚವನ್ನು ತೆಗೆದು ನೋಡಿದಾಗ, ಯಾವುದೇ ಬೆಳೆ ಬೆಳೆದನ್ನು ತೆಗೆದು ನೋಡಿದಾಗ 10,000-20,000 ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ವಾತಾವರಣ ಇದ್ದಾಗ ಮಾತ್ರ ಬರುತ್ತೆ. ಈಗಿನ ಕಾಲದಲ್ಲಿ ವಾತಾವರಣಗಳು ಅಷ್ಟೊಂದು ಪೂರ್ವಕವಾಗಿಲ್ಲ. ಯಾವತ್ತು ಏನು ಮಾಡಿದ್ರೆ ಎಷ್ಟೇ ಒಳ್ಳೇದು ಬಂದಿದೆ ಅಂದ್ರೆ ಈ ವರ್ಷ ವಾರಕ್ಕೆ ಒಂದು ಸಲ ಅಥವಾ 15 ದಿವಸಕ್ಕೆ ಒಂದು ಸಲ ಮಳೆ ಆಗ್ಬೇಕಂತ ಕೇಳಿಕೊಂಡ್ರೆ ಆಗೋದಿಲ್ಲ. ತಿಂಗಳಗಂಟ್ಲೆ ಹೋಗ್ಬೋದು, ಬಟ್ ಕಂಟಿನ್ಯೂಸ್ ಆಗಿ ಆಗ್ಬೋದು. ಇಂಥವನ್ನೆಲ್ಲ ನೋಡಿದಾಗ ಈ ಮರಗಳು ಜಾಸ್ತಿ ಮಳೆಯಾದರೂ ತಡ್ಕೊಳ್ಳುತ್ತೆ, ಕಡಿಮೆ ಮಳೆಯಾದರೂ ತಡ್ಕೊಳ್ಳುತ್ತೆ. ಅದು ಒಂದು ಬಹು ಉಪಯೋಗ ಅಂತ ನಾವು ಹೇಳಬಹುದು ರೈತರಿಗೆ. ಇದು ಒಂದು. ಎರಡನೇದ್ದು, ಇದಕ್ಕೂ ಒಂದು ಒಳ್ಳೆಯ ಮಾರ್ಕೆಟ್ ಇರೋದ್ರಿಂದ ರೈತರಿಗೆ ಒಂದು ಧೈರ್ಯದಿಂದ ಹೇಳಬಹುದು ನನಗೆ ಇಷ್ಟೊಂದು ಆದಾಯ ಇದೆ ಅಂತ ಗರ್ವದಿಂದ ಹೇಳ್ಕೋಬಹುದು. ನನಗೆ ಅಟ್ಲೀಸ್ಟ್ ನನ್ನ ಫ್ಯಾಮಿಲಿ ರನ್ ಮಾಡಲಿಕ್ಕೆ ಆಗತ್ತೆ. ಈಗಿನ ಕಾಲದಲ್ಲಿ ನಾವು ನೋಡಿದ್ದಾದ್ರೆ ಈಗ ಭೂಮಿಯು ಕ್ರಮೇಣ ಏನಾಗುತ್ತೆ ಅಂದ್ರೆ ಕಡಿಮೆ ಕಡಿಮೆ ಆಗ್ತಾ ಬರ್ತಾ ಇದೆ, ಫ್ಯಾಮಿಲಿಗಳೆಲ್ಲ ಡಿವೈಡ್ ಆಗ್ತಾ ಇದ್ದಾವೆ, ಹಿಂಗಾಗಿ ಭೂಮಿ ತುಂಡಾಗ್ತಾ ಇದೆ. ತುಂಡಾಗೋದ್ರಿಂದ ಈಗ 1 ಎಕರೆ 2 ಎಕರೆ 3 ಎಕರೆ ಇದ್ದವರಿಗೆ ಯಾವುದೇ ಬೆಳೆ ಬೆಳೆದರೂ ಆ ಒಂದು ರೈತರ ಕುಟುಂಬವನ್ನು ನಿಭಾಯಿಸಲಿಕ್ಕೆ ಆದಾಯದ ಒಂದು ಮೂಲಕ ನಿಭಾಯಿಸಲಿಕ್ಕೆ ಆಗುವುದಿಲ್ಲ. ಒಂದು ವಿಚಾರ ಅಂದ್ರೆ ಸೂಬಾಬುಲು ಇದು ರೊಕ್ಕ ಕೊಡತ್ತೆ ಹೊರತಾಗಿ ಆಹಾರ ಧಾನ್ಯಗಳನ್ನು ಕೊಡೋದಿಲ್ಲ. ಅದಕ್ಕೆ ರೈತರು ಜಾಸ್ತಿ ಭೂಮಿ ಇದ್ದವರು 1-2 ಎಕರೆ 4 ಎಕರೆ 5 ಎಕರೆ ಹಾಕಿ ಸಣ್ಣ ಭೂಮಿ ರೈತರಿಗೆ ಇದನ್ನ ನಾವು ಸೂಬಾಬುಲನ್ನು ಹಾಕಿ ಬೆಳೆಯದಂತೆ ಅಡ್ವೈಸ್ ಮಾಡೋದು ತಪ್ಪಾಗತ್ತೆ. ಯಾಕಂದ್ರೆ ಆಹಾರ ಧಾನ್ಯಗಳನ್ನು ಬೆಳಿಬೇಕು, ಆಹಾರ ಧಾನ್ಯವನ್ನು ಬೆಳೆದೆ ಹೋದರೆ ಆಹಾರ ಧಾನ್ಯದ ಕೊರತೆ ಆಗುತ್ತೆ. ಅವ್ರು ತಿನ್ನಲಿಕ್ಕೆ ಮುಖ್ಯವಾಗಿ ಕಾಳು ಕಡಿಗಳು ಆಹಾರ ಧಾನ್ಯಗಳು ಏನು ದಿನನಿತ್ಯ ಬಳಕೆ ಬೇಕಾದಂಥ ಆಹಾರ ವಸ್ತುಗಳು ಬೆಳೆದು ರೈತರು ಸಾಮಾನ್ಯವಾಗಿ ಅದಕ್ಕೆ ಹೋಗ್ತಿರ್ತಾರೆ. ಆದರೆ ಜಾಸ್ತಿ ಭೂಮಿ ಇದ್ದಂಥ ರೈತರಿಗೆ ಎಲ್ಲೋ 100 ಎಕರೆ ಭೂಮಿ ಇರುತ್ತೆ ರೈತರಿಗೆ, ಅದನ್ನು ಕಲ್ಟಿವೇಟೆ ಮಾಡ್ತಿರಂಗಿಲ್ಲ. ಅಂಥ ಕ್ಷೇತ್ರಗಳಲ್ಲಿ ಇವರು ಸೂಬಾಬುಲ್ಗೆ ಹೋಗ್ಬೋದು ಅಂತ ಹೇಳ್ತಾರೆ. ಹೇಗೆ? ಖಂಡಿತ ಹೋಗ್ಬೋದು. ಈಗ 1 ಎಕರೆ 2 ಎಕರೆ ಜಮೀನು ಇದ್ದವರು ಹೋಗ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವ ರೀತಿ ಅಂದರೆ ಈಗ ಒಂದು ಸುಬಾಬುಲ್ಲು ಒಂದು ದನ ಕರುಗಳಿಗೆ ಮೇವಿನ ಆಹಾರವಾಗಿರುತ್ತೆ, ಮೇವು ಕುರಿಗಳಿಗೆಲ್ಲ ಒಳ್ಳೆ ಕುರಿಗಳಿಗೆ ಆಹಾರವಾಗಿರುತ್ತೆ. ಇತ್ತೀಚೆಗೆ ಆಡು ಸಾಕಾಣಿಕೆ ಮೇಕೆ ಸಾಕಾಣಿಕೆ ಒಂದು ಪ್ರಾಮುಖ್ಯತೆಯನ್ನು ಪಡೆಯುತ್ತಾ ಇದೆ. ಅದಕ್ಕೆ ಮೇಕೆಗಳು ಇಷ್ಟಪಡುವಂತ ಆಹಾರವನ್ನು ನೋಡಿದಾದ್ರೆ ಅದರಲ್ಲಿ ಸುಬಾಬುಲು ಯಥೇಚ್ಛವಾಗಿ ಇಷ್ಟಪಡುತ್ತೆ. ಇದನ್ನು 1 ಎಕರೆ ಜಮೀನಲ್ಲಿ ನೆಟ್ಟಿದ್ದೆ ಆದರೆ 2,500-3,000 ಮರಗಳನ್ನು ನೆಟ್ಟಿದ್ದಾದರೆ ಅದರ ತೊಪ್ಪಲವನ್ನು ತಂದು 10 ಮೇಕೆಗಳನ್ನು ಸಾಕಬಹುದು 1 ಎಕರೆ ಜಮೀನಲ್ಲಿ ಸಾಕಿದ್ದಾದರೆ ಅವನಿಗೆ ದಿನಂಪ್ರತಿ ಹಾಲು ಸಿಗುತ್ತೆ, ಇದು ಬೆಳವಣಿಗೆ ಆಗುತ್ತೆ. ಆಮೇಲೆ ಈಗ ಕೊರತೆ ಇರುವುದಂತಂದರೆ ಕೊಟ್ಟಿಗೆ ಗೊಬ್ಬರ, ಅದು ಆಡಿನ ಹಿಕ್ಕೆಗಳು ಆಡಿನ ಗೊಬ್ಬರ ತುಂಬ ಶ್ರೇಷ್ಠವಾದದ್ದು. ಇದೆಲ್ಲ ಮತ್ತು ಪೂರ್ವಕವಾಗಿ ಬರುವಂಥ ಈ ಉಪಯೋಗವನ್ನು ಉಪಯೋಗಿಸಿದ್ದಾದರೆ 1 ಎಕರೆ ಜಮೀನಲ್ಲಿ 4 ಜನ ಇರುವಂಥ ಕುಟುಂಬ ಆರಾಮಾಗಿ ಗೌರ್ಮೆಂಟ್ ಎಂಪ್ಲಾಯಿ ಥರ ಜೀವನ ನಡೆಸಬಹುದಂತ ಖಂಡಿತ ನಡೆಸಬಹುದು. ಅಂದರೆ ಒಮ್ಮೆ ಇದನ್ನು ನಾಟಿ ಮಾಡಿದರೆ 3 ವರ್ಷ ತನಕ ವೇಟ್ ಮಾಡಬೇಕು. ಇದನ್ನು 3 ವರ್ಷ ತನಕ ಇನ್ಕಮ್ ಚಾಲು ಆಗಬೇಕಂದ್ರೆ 3 ವರ್ಷ ಬೇಕು. ಮತ್ತೆ ಒಮ್ಮೆ ಕಟ್ ಮಾಡಿದ್ರೆ ಮತ್ತೆ 3 ವರ್ಷ ವೇಟ್ ಮಾಡಬೇಕು. ಬಟ್ ವೇಟ್ ಮಾಡೋದಕ್ಕಿಂತ ಮತ್ತೆ ಆಲ್ಟರ್ನೇಟಿವ್ ಆಗಿ ತಮಗೆ ಈ ಮೇಕೆಗಳು ಈ ತರ ಸಾಕಾಣಿಕೆ ಮಾಡಿದ್ರೆ ಪೂರಕವಾಗಿ ನಿಮಗೆ ಯಥೇಚ್ಛವಾಗಿ ಆದಾಯ ಬರ್ತಾ ಇರುತ್ತೆ. ನಿಮಗೆ ಅದೊಂದು ಅನಿಸುವುದಿಲ್ಲ, ನನಗೆ ಇದನ್ನ ನೆಟ್ಟಿದ್ದೇನೆ ನನಗೆ 3 ವರ್ಷಕ್ಕೆ ದುಡ್ಡು ಬರುತ್ತೆ ಅಂತ ಇದು ಬರುವುದಿಲ್ಲ. ದಿನಂಪ್ರತಿ ಬಳಕೆಗೆ ಬೇಕಾದಂತ ಆದಾಯವನ್ನು ಉತ್ಪಾದನೆ ಮಾಡ್ಕೋಬಹುದು. ಅದು ಒಂದೇ ಸಲಕ್ಕೆ 1-1.5 ಲಕ್ಷ ಹಿಂಗೆ ಬಂತಂದ್ರೆ ಮತ್ತೆ ನಿಮ್ಮ ಒಂದು ಏನೋ ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ಕೋಬಹುದು. ಮಕ್ಕಳ ಎಜುಕೇಶನ್ ಆಗಲಿ ಏನೇ ಒಂದು ತೊಂದರೆಗಳು ಬಂದ್ರೂ ಪರಿಹಾರ ಮಾಡಿಕೊಳ್ಳಕ್ಕೆ ಅದೊಂದು ಬಹಳ ಸಹಕಾರಿಯಾಗುತ್ತೆ. ಈಗ ಸೂಬಾಬುಲ್ ಒಂದು 1 ಎಕರೆ 4 ಎಕರೆ ಹಾಕಿದಾಗ ಅದನ್ನ ನಿರ್ವಹಣೆಯನ್ನು ಮಾಡೋದು ಹೇಗೆ? ಅದನ್ನ ಹೇಗೆ 3 ವರ್ಷದವರೆಗೆ ಒಳ್ಳೆ ದಪ್ಪ ಬರಬೇಕು, ಅದು ದಪ್ಪ ಗರ್ತ್ ಬರಬೇಕಾದ್ರೆ ನಿರ್ವಹಣೆ ಏನು ಮಾಡ್ಬೇಕು? ಅದಕ್ಕೆ ಏನಾದ್ರು ಸವ್ರತ ಇರ್ಬೇಕಾ, ಕೊಲ್ಲೆಗಳನ್ನ ತೆಗಿತಾ ಇರ್ಬೇಕಾ, ಹೇಗೆ ಮಾಡ್ಬೇಕು? ಇಲ್ಲ, ಇದರಲ್ಲಿ ಹೆಚ್ಚಿನ ಇದು ನೋಡಿದ್ದಾದ್ರೆ ತುಂಬಾ ಕಡಿಮೆ, ಏನು ಖರ್ಚಿಲ್ಲ, ಗೊಬ್ಬರ ಹಾಕೋಂಗಿಲ್ಲ, ಏನು ಕೊಡೋದಿಲ್ಲ. ಯಾಕಂದ್ರೆ ಇದು ಲೆಗ್ಯೂಮ್ ಆಗಿರೋದ್ರಿಂದ ದ್ವಿದಳ ಆಗಿರೋದ್ರಿಂದ ವಾತಾವರಣದಲ್ಲಿರುವಂತಹ 71% ಸಾರಜನಕವನ್ನು ತೆಗೆದುಕೊಂಡು ಭೂಮಿಯಲ್ಲಿ ಬಿಡುತ್ತೆ ಸಾರಜನಕ ಒಂದೇದ್ದು. ಎರಡನೇದ್ದು ಇದರ ಎಲೆಗಳು ತುಂಬಾ ಚಿಕ್ಕ ಚಿಕ್ಕದು, ಆಯಿಲ್ ಕಂಟೆಂಟ್ ಇರುವುದಿಲ್ಲ. ಇದು ಒಂದು ಭೂಮಿ ಮೇಲೆ ಬಿದ್ದು ಸ್ವಲ್ಪ ತೇವಾಂಶ ಆಯ್ತಂದ್ರೆ ಕೊಳತೆ ಬೇಗ ಕೊಳತು ಹೋಗುತ್ತೆ, ರೋಗ ರುಜಿನಗಳು ತುಂಬಾ ಕಮ್ಮಿ. ಆಮೇಲೆ ಇದು ಹತ್ತಿರ ನೆಟ್ಟಿರೋದ್ರಿಂದ ಕವಲುಗಳು ಸವರುವಂತ ಪ್ರಶ್ನೆನೇ ಬರೋದಿಲ್ಲ. ಹೇಗೆ ಹೇಗೆ ಮೇಲೆ ಬೆಳೆಯುತ್ತೆ ಕವರ್ ಆದಂಗೆ ಅವು ಕೆಳಗಡೆ ಇರುವಂತ ತೊಂಗೆಗಳು ತಮ್ಮಿಂದ ತಾವೇ ಸತ್ತೋಗುತ್ತೆ. ಅವು ಬಿದ್ದು ಅವಿ ಒಂದು ಗೊಬ್ಬರ ಆಗುತ್ತೆ ಯಥೇಚ್ಛವಾಗಿ. ಒಂದು ವೇಳೆ ನಿಮಗೆ ಸುಬಾಬುಲ್ಲು ನೆಟ್ಟು 1-2 ಕ್ರಾಪ್ ತಗೊಂಡು ನಂತರ ನೀವು ಆ ಭೂಮಿಯನ್ನು ಬೇರೆ ಬೆಳೆಗಳನ್ನು ಉಪಯೋಗ ಮಾಡಲಿಕ್ಕೆ ಆದರೆ 4-5 ವರ್ಷ ನಿಮಗೆ ಈಗ ಕೊಟ್ಟಿಗೆ ಗೊಬ್ಬರ ಸಿಗೋದೇ ಕಷ್ಟ. ಅಂತರದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋದು ಆ ಭೂಮಿಯಲ್ಲಿ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗೋದ್ರಿಂದ ಎಲ್ಲ ತರದಿಂದ ನಿಮಗೆ ಬೇಡವೆಂದರೂ ಆ ಬೇರುಗಳನ್ನು ಫಲವತ್ತಾಗತ್ತೆ, ಮಣ್ಣಿನ ಕೊಚ್ಚನೆ ಆಗೋದಿಲ್ಲ, ಇದರಿಂದ ಮಣ್ಣು ಸವಕಳಿನೂ ಆಗೋದಿಲ್ಲ, ಒಂದು ಎನ್ವೈರನ್ಮೆಂಟ್ ಒಳ್ಳೆಯ ವಾತಾವರಣ. ಈಗ ನಾವು ಇಡೀ ಹಸಿರುವಧಿಕೆ ಆಗತ್ತೆ ಭೂಮಿಗೆ, ಹಸಿರುವಧಿಕೆ ಜಗತ್ತಿನಲ್ಲಿ ಏನು ಹೇಳ್ತಾ ಇದ್ದೇವೆ ಅಂದ್ರೆ 36% ಹಸಿರುವಧಿಕೆ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೂ ಒಂದು ಪೂರಕವಾಗಿ ನೀವು ಒಂದು ವಾತಾವರಣಕ್ಕೆ ಒಂದು ಉಪಯೋಗ ಮಾಡ ನಿಮ್ಮ ಒಂದು ಕೊಡುಗೆಯೂ ಆಗತ್ತೆ. ಎಲ್ಲ ರೀತಿಯಿಂದ ನೋಡಿದ್ದಾದರೆ ಈಗ ಮರಗಳ ಅವಶ್ಯಕತೆ ತುಂಬಾ ಇದೆ. ಬರೀ ಬೆಳೆ ಬೆಳೆ ಬೆಳಿತೀನಿ ಅಂದರೆ ಆಹಾರ ಪೂರಕವಾಗಿ ಅಂದರೆ ಈಗ 3 ತಿಂಗಳ ಬೆಳೆ ಬೆಳೆದ್ರೆ ಇನ್ನು 9 ತಿಂಗಳ ಅದು ಭೂಮಿ ಎಕ್ಸ್ಪೋಜರ್ ಆತಂದ್ರೆ ಏನು ಮರಗಳು ಇರಲದೆ ಹೋದರೆ ನಿಮಗೆ ಪೊಲ್ಯೂಷನ್ ಜಾಸ್ತಿ ಆಗತ್ತೆ. ಕಾರ್ಬನ್ ಇವಾಗ ಹೇಳ್ತಾ ಇದ್ದೀವಿ ಕಾರ್ಬನ್ ಗ್ರೀನ್ ಇದು ಆಗ್ತಾ ಇದೆ. ಈ ತರವನ್ನೆಲ್ಲಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಮರಗಳನ್ನು ನೆಡಬೇಕು. ಅದರಲ್ಲಿ ಸುಭಾಬಲ್ಲು ತುಂಬಾ ಉಪಯೋಗವಿದೆ. ಸುಭಾಬಲ್ಲು ಮಾಡಿದ್ದಾದ್ರೆ ರೈತರು ತಮ್ಮ ಎಲ್ಲ ಪರಿಹಾರಗಳನ್ನು ಬಗೆಹರಿಸಿಕೊಳ್ಳಬಹುದು. ಈಗ ಒಂದು ಪ್ರಶ್ನೆ ಏನಂತಂದ್ರೆ ಈ ಭಾಗದಲ್ಲಿ ರೈತರ ಸಾಕಷ್ಟು ಒಂದು ಜಮೀನುಗಳಿಗೆ ಹೋದಾಗ ಕೆಲವೊಂದು ಜನ ರೈತರು ಇತ್ತೀಚೆಗೆ ಹೆಬ್ಬೇವಿಗೆ ಹೋಗಿದ್ದಾರೆ, ಹೆಬ್ಬೇವನ್ನು ಹಚ್ಚಿದ್ದಾರೆ. ಒಂದಿಷ್ಟು ಜನ ರೈತರು ಇಲ್ಲ ಹೆಬ್ಬೇವು ಬಹಳ ಲೇಟ್ ಆಗತ್ರಿ ಅಂತಂತಾರೆ. ನೀವು ಹೇಳಿದಂಗೆ ಸುಭಾಬಲ್ಲು 3 ವರ್ಷದಲ್ಲಿ ಕಟ್ ಮಾಡಿ ಪೇಪರ್ ಮಿಲ್ನವ್ರು ಕೊಡಬಹುದು, ಟಿಂಬರ್ ಆಗತ್ತಂತಕ್ಕಂಥ ವಿಚಾರ ಹೇಳಿದ್ರಿ, ಎರಡೂ ಹೇಗೆ ಇಲ್ಲಿ ಕಂಪ್ಯಾರಿಸನ್ ಮಾಡಿರ್ತಾವೆ? ಈಗ ಯಾವುದೇ ಬೆಳೆಗಳನ್ನು ಬೆಳೆದರೆ ಮರಗಳನ್ನು ಬೆಳೀರಿ ಬೆಳೆಗಳನ್ನು ಬೆಳೀರಿ ಅದರ ಗುಣಧರ್ಮಗಳನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಮಾರುಕಟ್ಟೆಯಲ್ಲಿ ನಮಗೆ ಈ ಕಟ್ಟಿಗೆ ಅಂತ ಬಂದಾಗ ಒಂದು ಘನ ಅಡಿ ಅಂತ ವಿಚಾರ ಮಾಡ್ತಾರೆ. ಘನ ಅಡಿ ಅಂದರೆ ಒಂದು ಘನ ಫೀಟಲ್ಲಿ ಎಷ್ಟು ತೂಕ ಬರುತ್ತೆ, ಅದಕ್ಕೆ ಡೆನ್ಸಿಟಿ ಅಂತಾರೆ ಇಂಗ್ಲಿಷ್ನಲ್ಲಿ. ಆ ಡೆನ್ಸಿಟಿಯನ್ನು ನೋಡಿದಾಗ ಸುಭಾಬಲ್ಲು ಕಡಿಮೆನೇ ಇದೆ. ಬಟ್ ನಿಮ್ಮ ಈ ಹೆಬ್ಬೇವು ಅಂತ ಏನು ಹೇಳ್ತೀರಲ್ಲ, ಇದು ದೇಶೀಯ ಗಿಡ, ನಮ್ಮ ಕಾಡಲ್ಲೇ ಯಥೇಚ್ಛವಾಗಿ ಸಿಗುವಂಥ ಗಿಡ ಮರ. ಬಟ್ ಇದರ ಒಂದು ಡೆನ್ಸಿಟಿ ಬರಬೇಕಂದ್ರೆ 20-25 ವರ್ಷ ಬೇಕಾಗತ್ತೆ. ಈಗ ರೈತರಿಗೆ ಅಷ್ಟೊಂದು ತಾಳ್ಮೆ ಇರುವುದಿಲ್ಲ. ಆಮೇಲೆ ಇದಕ್ಕೂ ಒಂದು ಹೋಲಿಕೆ ಮಾಡಿ ನೋಡಿದಾದರೆ ಇದನ್ನು ಕಡಿಮೆ ಅಂತರದಲ್ಲಿ ನೆಟ್ಟರೆ ಇದರಲ್ಲೇ ಬೆಳವಣಿಗೆ ಆಗುವುದಿಲ್ಲ. ಇದಕ್ಕೆ ಯಥೇಚ್ಛವಾಗಿ ನೀರಾವರಿನೇ ಬೇಕು, ಅದಕ್ಕೆ ಹೆಬ್ಬೇವಿಗೆ. ಮತ್ತು ಕಪ್ಪು ಭೂಮಿಯಲ್ಲಿ ಬೆಳೆಯುವಂತ ಮರವಲ್ಲ ಇದು. ಆಮೇಲೆ ಇದರ ಉಪಯೋಗಗಳು ಬೇರೆ ಬೇರೆ ರೀತಿ ಇದೆ. ಇದು ಪೇಪರ್ಗೆ ಅಷ್ಟೊಂದು ಪೂರಕವಾದಂತ ಮರವಲ್ಲ. ಪ್ಲೈವುಡ್ಗೆ ಹೋಗೋದಾದ್ರೆ ಅವರಿಗೆ ನಿರ್ದಿಷ್ಟವಾದ ಒಂದು ಸೈಜ್ ಬೇಕಾಗತ್ತೆ. ಆ ಸೈಜ್ ಕೊಡ್ಲಿಕ್ಕೆ ರೈತರ ಕಡೆಯಿಂದ ಆಗೋದು ತುಂಬಾ ಕಷ್ಟ, ಇಳುವರಿನೂ ಕಡಿಮೆ ಆಗುತ್ತೆ. ಈಗ ಪೇಪರ್ ಇಂಡಸ್ಟ್ರಿ ಅವರು ಸುಭಾಬಲ್ಲು ತಗೊಳ್ಳೋದಾದ್ರೆ ಯಾವ ಸೈಜಿನ ಒಂದು ಕಟ್ಟಿಗೆಯನ್ನು ತಗೋತಾರೆ ಅವರು? 2 ರೂಪಾಯಿದ ಕಾಯಿನ್ ಅದ ಅಳತೆ ಎಷ್ಟಿರತ್ತೆ ಅಷ್ಟರಿಂದ ಹಿಡಿದುಕೊಂಡು 18 ಇಂಚಿನವರೆಗೂ ನೀವು ಕೊಡಬಹುದು. ಅದಕ್ಕಿಂತ ಜಾಸ್ತಿ ಆದರೆ ತುಂಡಾಗಿ ಮಾಡಿ ಕೊಡಬಹುದು. ಬಟ್ ಇದಕ್ಕೆ ಇಂತಿಷ್ಟೇ ಇದು ಅಂತ ಇಲ್ಲ. ಬಟ್ ಏನಂದ್ರೆ ಯಥೇಚ್ಛವಾಗಿ ಈಗ ಒಂದೊಂದು ಕಂಪನಿ 1 ಟನ್ನು ಪೇಪರ್ ಮಾಡಬೇಕಾದ್ರೆ 4 ಟನ್ನು ಕಟ್ಟಿಗೆ ಬೇಕಾಗುತ್ತೆ. 1 ಟನ್ ಪೇಪರ್ಗೆ 4 ಟನ್ ಕಟ್ಟಿಗೆ ಬೇಕಾಗತ್ತೆ. ಹಾಗಾದ್ರೆ ಈಗ ನಮ್ಮ ದೇಶದಲ್ಲಿ ಕಟ್ಟಿಗೆ ಕೊರತೆ ತುಂಬಾ ಇದೆ. ಹೊರದೇಶದಿಂದ ಆಮದು ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಬಂದಿರುವಾಗ ರೈತರು ಇದರ ಉಪಯೋಗ ಸದುಪಯೋಗ ಮಾಡಿಕೊಂಡು ತಮ್ಮ ಭೂಮಿಯನ್ನು ಒಂದು ಒಳ್ಳೆಯ ವಾತಾವರಣಕ್ಕೆ ಉತ್ಪಾದನೆ ಮಾಡಿದಂಗೆ ಆಗತ್ತೆ, ಭೂಮಿಯನ್ನು ಒಂದು ಸದೃಢವಾಗಿ ಉಪಯೋಗ ಮಾಡಿಕೊಂಡಂಗೆ ಆಗತ್ತೆ. ಈ ಇತ್ತೀಚಿಗೆವಾಗಿ ಮಳೆ ಬೆಳೆಗಳನ್ನು ನೋಡಿಕೊಂಡಿದ್ದಾದರೆ ಈಗ ಅಂತರ್ಜಲ ಹೋಗಿದೆ ಅಂತ ಹೇಳ್ತಾರೆ. ಅಂತರ್ಜಲವನ್ನು ಒಂದು ಜಾಸ್ತಿ ಮಾಡಬೇಕಂದ್ರೆ ಮರಗಳಿದ್ರೆ ಮರಗಳ ಬೇರುಗಳ ಮುಖಾಂತರ ನೀರು ಭೂಮಿಯಲ್ಲಿ ಇಂಗಿದಾಗ ಒಂದು ಅಂತರ್ಜಲ ಜಾಸ್ತಿ ಆಗತ್ತೆ. ಈ ತರ ನೀವು ಹೇಳ್ತಾ ಹೋದ್ರೆ ಸಾವಿರಾರು ಉಪಕರಣ. ಈಗ ತಾವು ನೋಡಿ, ತಾವು ಸಾಕಷ್ಟು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿದಂತ ಅನುಭವ ಇದೆ ನಿಮಗೆ ಪೇಪರ್ ಇಂಡಸ್ಟ್ರಿಗಳಲ್ಲಿ. ಈ ಪೇಪರ್ ಇಂಡಸ್ಟ್ರಿ ಅವರು ಸುಭಾಬಲ್ಲನ್ನ ಪರ್ಚೇಸ್ ಮಾಡೋದಾದ್ರೆ ಪೇಮೆಂಟ್ ಅದು ಹೇಗೆ ಮಾಡ್ತಾರೆ? ರೈತರಿಗೆ ಹಾಗೆ ಪೇಮೆಂಟ್ ಮಾಡ್ತಾರಾ, ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರಾ, ಬೆಳೆದಂತ ರೈತರಿಗೆ ಏನು ಅಗ್ರಿಮೆಂಟ್ ಮಾಡ್ಕೋತಾರ ಅವರು ರೈತರೊಂದಿಗೆ? ಅಗ್ರಿಮೆಂಟ್ ಅಂದ್ರೆ ಇತ್ತೀಚೆಗೆ ನನ್ನ, ಯಾಕಂದ್ರೆ ಈಗ ನಾಳೆ ಬೆಳೆದ್ರು ರೈತರು ತಗೊಳ್ಳಿಕ್ಕಂದ್ರೆ ಕಷ್ಟ ಆಗಿಬಿಡುತ್ತೆ, ಅದನ್ನೇನು ಮಾಡಕ್ ಆಗೋದಲ್ಲ. ಕಟ್ ಸಣ್ಣ ಸಣ್ಣ ಕಟ್ಟಿಗೆ ಅಂದ್ರೆ ಅದನ್ನ ಮತ್ತೆ ಒಲೆ ಉರ್ಲಿಕ್ಕೆ ಹೋಗೋದು, ಅದು ಕಟ್ಟಿಗೆ ಹೆಂಗಾಗಿ ಬಿಡುತ್ತೆ, ಅಥವಾ ಯಾವುದಕ್ಕಾದ್ರೂ ಬಂಬು ಆಗಿ ಬಳಸಬಹುದು. ತಮ್ಮ ಪ್ರಶ್ನೆಯು ತುಂಬಾ ಚೆನ್ನಾಗಿತ್ತು. ಈಗ ಒಂದು ಉದಾಹರಣೆಯಾಗಿ ಕೊಡ್ತೇನೆ. ನಮ್ಮ ಕರ್ನಾಟಕದಲ್ಲಿ ದಾಂಡೇಲಿ ಎನ್ನುವ ಒಂದು ಪೇಪರ್ ಮಿಲ್ ಇದೆ, ಅದು ಒಂದು ಮೂಲೆಯಲ್ಲಿದೆ. ಆ ಮೂಲೆಯಲ್ಲಿರುವುದರಿಂದ ಅದು ಮೊದಲೇ ಈ ನಮ್ಮ ದೇಶದಲ್ಲೇ ಅಲ್ಲೇ ಇದ್ದರೂ ಪೇಪರ್ ಮಿಲ್ಲುಗಳು ಏನಾಗಿದ್ದಾವೆ, ಮುಂದಿನ ಕಾಲದಲ್ಲಿ ಪೇಪರ್ ಮಿಲ್ ಹಾಕುವಾಗ ಯಥೇಚ್ಛವಾಗಿ ಅವರು ನೋಡಿದ್ದು ಅದಕ್ಕೆ ಪೂರಕವಾದಂಥ ಕಟ್ಟಿಗೆ ಎಲ್ಲಿ ಸಿಗುತ್ತೆ, ರಾ ಮಟೀರಿಯಲ್ ಅದನ್ನು ನೋಡಿಕೊಂಡು ಅವರು ಅಲ್ಲೆಲ್ಲ ಹಾಕಿದ್ದಾರೆ. ಆ ದೊಡ್ಡ ದೊಡ್ಡ ಸಿಟಿಯಲ್ಲೇನೆ ಹಾಕಬಹುದಿತ್ತು, ಹಾಕಿಲ್ಲ. ಕಾರಣ ಇಷ್ಟೇ, ಅವಾಗ ಯಾವ ರಾ ಮಟೀರಿಯಲ್ ಎಲ್ಲೆಲ್ಲಿ ಚೆನ್ನಾಗಿ ಸಿಗ್ತಾ ಇದೆ ಅಲ್ಲೆಲ್ಲ ಹಾಕಿದ್ದಾರೆ. ಈಗ ಆ ರಾ ಮಟೀರಿಯಲ್ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ, ಹೀಗಾಗಿ ಇದು ಒಂದು ಒಂದು ಮೂಲೆಯಲ್ಲಿ ಆಗಿಬಿಟ್ಟಿದೆ. ಏನಾಗಿದೆ ಅಂದ್ರೆ ಈಗ ಪೇಪರ್ ಮಿಲ್ಲು ಇರೋದು ಒಂದು ಜಾಗ, ಇದರ ಒಂದು ಅನುಕೂಲತೆಯನ್ನು ನೋಡಿಕೊಂಡು ಬೆಳೆಯುವಂಥ ಜಾಗ ನೋಡಿದಾದರೆ 700-800 ಕಿಲೋಮೀಟರ್ ದೂರದಿಂದ ಬರುವಂಥ ಪರಿಸ್ಥಿತಿ ಬಂದಿದೆ ಇವಾಗ. ಸೋ ಬಾಬುಲ್ ಅಲ್ಲಿಂದ ಬರ್ತದೆ, ಅಲ್ಲಿಂದ ಬರ್ತಾ ಇದೆ. ಅಲ್ಲಿಂದ ಬರುವುದರಿಂದ ರೈತರಿಗೆ ಒಂದು ಆಕ್ಚುಲಿ ನುಕ್ಸಾನ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಗ್ಗಿ ಬರುತ್ತದೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಬರುತ್ತೆ. ಈಗಿನ ಶೆಕೆಗೆ ನೋಡಿದರೆ ಅಲ್ಲಿಂದ ಇಲ್ಲಿಗೆ ಬರೋದ್ರಾಗ ಈಗ ತೂಕದ ವೇಟನ್ನು ಅವರು ಅಲ್ಲಿ ಕಡಿದ ಜಾಗದಿಂದ ತಗೊಳ್ಳೋದಿಲ್ಲ, ಕಂಪನಿ ಬಂದು ಅಲ್ಲಿ ತೂಕ ಮಾಡಿರ್ತಾರಲ್ಲ ಆ ವೇಟನ್ನು ಕನ್ಸಿಡರ್ ಮಾಡಿ ಅದಕ್ಕೆ ಪೇಮೆಂಟ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿಗೆ ಬರೋದ್ರಾಗೆ ನಿಮ್ಮ ವೇಟ್ ಲಾಸ್ ತುಂಬ ಆಗತ್ತೆ. ಇಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಹತ್ತಿರದೇ ನೆಟ್ಟಿದ್ದಾದರೆ, ಈಗ ಸಪೋಸ್ ರಾಯಚೂರು ಆಗಲಿ, ಗದಗ ಆಗಲಿ, ಧಾರವಾಡ ಆಗಲಿ, ಹಾವೇರಿ ಆಗಲಿ, ಇಂಥಲ್ಲಿ ನೆಟ್ಟಿದ್ದಾದರೆ ಇನ್ನೂ ತಮಗೆ ಒಳ್ಳೆಯ ರೇಟ್ ಆದಾಯ ಸಿಗತ್ತೆ. ಆಮೇಲೆ ಈ ಲಾಸನ್ನು ಕಡಿಮೆ ಮಾಡ್ಕೋಬಹುದು. ಈಗಿರುವಾಗ ಇಂಥದ್ದು ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಿದೆ. ಸುಬಾಬುಲ್ಲು ಇಂಡಸ್ಟ್ರಿಗೆ ಈಗ ಅವಶ್ಯಕತೆ ಆಗಿದೆ. ಈಗ ನೋಡಿದ್ದಾದ್ರೆ ಇಂಥ ಏರಿಯಾದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ, ಹೌದು ಎಲ್ಲ ಕಡೆ ಸುಬಾಬುಲ್ ಇದೆ. ಬಟ್ ಅದು ಮಾರ್ಕೆಟಿಂಗ್ ಅದರ ಉಪಯೋಗಗಳು ಸರಿಯಾದ ಮಾಹಿತಿ ಇಲ್ಲದ ಕಾರಣ ಇದು ಒಂದು ಈಗ ನಿಮ್ಮಲ್ಲಿ ಇಂಥ ಪ್ರೋಗ್ರಾಮ್ ಅಲ್ಲಿ ಮಾಡಿ ಒಂದು ರೈತರಿಗೆ ಒಂದು ಸಲಹೆ ಕೊಟ್ಟಿದ್ದಾದ್ರೆ ರೈತರು ಯಥೇಚ್ಛವಾಗಿ ಬೆಳೆದ್ರೆ ಅಥವಾ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಅದರ ಪೂರ್ವಕವಾಗಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ನೀವು ವ್ಯವಹಾರ ಮಾಡಬೇಕು, ಆಮೇಲೆ ಲಾಭದಾಯಕ ಅಂತ ಹೇಗೆ ಮಾಡ್ಕೋಬಹುದು ನೀವು ಅಂತೇಳಿ ನಾವೆಲ್ಲ ಹೇಳ್ಕೊಡ್ತೇವೆ. ಅಂದ್ರೆ ಒಟ್ಟಾರೆ ಸೂಬಾಬುಲನ್ನ ಬೆಳೆದ್ರಿಂದ ರೈತರಿಗೆ ಏನು ರಿಸ್ಕ್ ಇಲ್ಲ ಅಂತ ಹೇಳ್ತಿರ್ತಾವೆ? ಯಾವುದೇ ರಿಸ್ಕ್ ಇಲ್ಲ, ರಿಸ್ಕ್ ಇಲ್ಲ. ಆಮೇಲೆ ಖರ್ಚು ಏನು ಅಂತ, ಒಂದು ಎಕರೆ ಬೆಳೆದ್ರೆ ಎಷ್ಟು ಖರ್ಚು ಬರ್ತದೆ ಸೂಬಾಬುಲಿಗೆ? ಸುಬಾಬುಲ್ ಅಂದ್ರೆ 10-15 ಮ್ಯಾಕ್ಸಿಮಮ್ ಅಂದ್ರೆ 15,000 ರೂಪಾಯಿ ಬರಬಹುದು. ಒಣಬೇಸದಲ್ಲಿ ಹೇಗೆ ನೀರು ಇದ್ರೆ ಅನುಕೂಲ ಇದ್ರೆ ಕೊಡಬಹುದಾ? ಒಣಬೇಸದಾಗ ಹೆಚ್ಚಿದ್ರೆ ಮಳೆ ಆಗೋದಿಲ್ಲ, ಬೇಸಿಗೆಯಲ್ಲಿ ವಿಪರೀತವಾದಂತ 40-45 ಡಿಗ್ರಿ ಟೆಂಪರೇಚರ್ ಇರುತ್ತೆ ರಾಯಚೂರು ಭಾಗದಲ್ಲೆಲ್ಲ. ಅಂತ ಸಂದರ್ಭದಲ್ಲಿ ಇದೆಲ್ಲ ಒಣಗಿ ಹೋಗುವ ಸಾಧ್ಯತೆ ಇರ್ತವೆ ಸೂಬಾಬುಲು? ಆಕ್ಚುಲಿ ಈ ಮರವು ಒಂದು ಸಲ ಹುಟ್ಟಿದ್ದಾದ್ರೆ ಸಾಯುವುದಿಲ್ಲ, ಸಾಯುವುದಿಲ್ಲ. ಬಟ್ ಏನಂದ್ರೆ ಬೇಸಿಗೆಯಲ್ಲಿ ಎಲೆಗಳನ್ನು ಉದುರಿಸಿಕೊಂಡು ಒಣಗಿರ್ತಾರ, ನಿಂತಿರತ್ತೆ. ಬಟ್ ಸತ್ತಿರಲ್ಲ. ಮತ್ತೆ ಮಳೆ ಆದ ತಕ್ಷಣ ಚಿಗುರುತ್ತೆ. ಇದು ಹೆಬ್ಬೇವು ಅದೇ ತರ. ಈಗಿರುವಾಗ ಎವರ್ ಗ್ರೀನ್ ಡೆಸಿಡಿಯೋಸ್ ಅಂತ ಹೇಳ್ತಾರೆ, ಇದು ಒಂದು ಡೆಸಿಡಿಯೋಸ್ ಜಾತಿಗೆ ಸೇರಿದಂತ ಮರ. ಹೀಗಾಗಿ ಇದನ್ನ ಒಣ ಬೇಸಾಯದಲ್ಲಿನೂ ಬೆಳೆಯಬಹುದು, ಬಟ್ ಇದರಲ್ಲಿನೂ ಬೆಳೆಯಬಹುದು. ಈಗ ಯಥೇಚ್ಛವಾಗಿ ತಮ್ಮ ಹಳ್ಳದ ದಂಡಿ ಒಡ್ಡಲ್ಲಿ. ಆಮೇಲೆ ಇನ್ನೂ ಒಂದು ಒಳ್ಳೆಯ ಮಾಹಿತಿ ಅಂದ್ರೆ ಈಗ ಇಂಗು ತೊಟ್ಟಿ ಅಂತ ಮಾಡಿರ್ತಾರೆ, ಇಂಗು ತೊಟ್ಟಿಗಳು, ಅದರ ಸುತ್ತಲೂ ಕೃಷಿ ಹೊಂಡಗಳನ್ನು ಮಾಡ್ತಿರಲ್ಲ, ಅದರ ಸುತ್ತಲೂ ಸುಬಾಬುಲ್ ಹಾಕಿ ಅಲ್ಲಿ ನೀರಿದ್ದಿತ್ತಂದ್ರೆ ಒಂದು ಮೀನುಗಳನ್ನು ಬಿಟ್ರೆ ಮೀನುಗಳು ಆ ಎಲೆಗಳು ಕೊಳತು ಮೀನುಗಳಿಗೆ ಒಳ್ಳೆ ಆಹಾರ ಆಗತ್ತೆ. ಇದರ ಉಪಯೋಗ ಕೆರೆಗಳ ಸುತ್ತಲೂ, ಕೃಷಿ ಹೊಂಡಗಳ ಸುತ್ತಲೂ. ಇನ್ನು ಕೆಲವು ಮಾಹಿತಿಗಳನ್ನು ತಮಗೆ ಹೇಳ ಬಯಸಲು ಆಗಲಿಲ್ಲ. ಈ ಸುಬಾಬುಲ್ ಬೀಜಗಳನ್ನ ನೀವು ಒಂದು ತರಕಾರಿ ಅಂತ ಉಪಯೋಗ ಮಾಡ್ಕೋಬಹುದು. ಬೀಜವನ್ನ ಅಂದ್ರೆ ಪೂರ್ತಿ ಮೆಚುರಿಟಿ ಆಗಿರಬಾರದು. ಈ ಬೀನ್ಸ್ ಅಂತ ಬರುತ್ತಲ್ಲ, ಬೀನ್ಸ್ ಜಾತಿಗೆ ಬರುತ್ತೆ ಕಾಳುಗಳನ್ನ, ಹಸಿ ಕಾಳುಗಳನ್ನ. ಹಾ, ನಾನು ನಿಮ್ಗೆ ಇವತ್ತು ಒಂದು ತೋರಿಸಿದ್ರೆ ನಾನು ನಿಮ್ಗೆ ತಿಂದು ತೋರಿಸ್ತಿದ್ದೆ. ಇನ್ನೊಂದು ಎರಡನೇದು, ಇದರ ಚಿಗುರನ್ನೇ ನೀವು ಈಗ ಯಾರಾದರೂ ರಕ್ತ ಕೆಟ್ಟಿದ್ದರೆ, ಕೆಂಪು ರಕ್ತ ಕಣಗಳು ಕೆಟ್ಟಿದ್ದಾದರೆ ಇದರ ಚಿಗುರನ್ನು ತಿಂದರೆ ನೀವು ಯಾವ ದವಾಖಾನೆಗೂ ಹೋಗೋದು ಬೇಕಾಗಿಲ್ಲ, ಡಾಕ್ಟರ್ ಕಡೆನೂ ಹೋಗೋದು ಬೇಕಾಗಿಲ್ಲ. ಆಯುರ್ವೇದಿಕ ಔಷಧನೂ ಆಗಿರುತ್ತೆ. ಇದನ್ನ ವಿಶೇಷವಾಗಿ ಜಾನುವಾರುಗಳಿಗೆ ಒಳ್ಳೆ ಒಂದು ಮೇವು ಅಂತ ಹೇಳ್ಬೋದು ನಾವು. ಇದು ಮೇವು ಅನ್ನೋದಕ್ಕಿಂತ ಪ್ರಮಾಣದಲ್ಲಿ ಇದನ್ನ ಕೊಟ್ಟಿದ್ದಾದ್ರೆ, ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದಾದ್ರೆ, ಹಾಲು ಕೊಡುವಂತ ದನಕರುಗಳಿಗೆ ಕೊಟ್ಟಿದ್ದಾದ್ರೆ ಅದರ ಹಾಲಿನ ಪ್ರಮಾಣ ಜಾಸ್ತಿ ಆಗದಂತ, ಇದು ಕ್ವಾಲಿಟಿ ಆಫ್ ದ ಮಿಲ್ಕ್ ಪ್ರೋಟೀನ್, ಪ್ರೋಟೀನ್ ಯಥೇಚ್ಛವಾಗುತ್ತದೆ ಆಗತ್ತೆ. ಅದರಲ್ಲಿ ಎರಡು ಮಾತುಗಳಿಲ್ಲ. ಈಗ ಒಂದು 10-15 ಸಾವಿರ ರೂಪಾಯಿ ಖರ್ಚು ಒಂದು ಎಕರೆಗೆ ಅಂತ ಹೇಳಿದ್ರಿ. ತಾವು ಒಂದು ಒಣಬೇಸದಲ್ಲಿ ಒಂದು ಎಕರೆಗೆ 3 ವರ್ಷ ಆದ್ಮೇಲೆ ಒಂದು 30 ಟನ್ ಬರ್ಬೋದಾ ಕಟ್ಟಿಗೆ? 30 ಟನ್ ಖಂಡಿತವಾಗಿ. 30 ಟನ್ ಅಂತಂದ್ರೆ 600 ರೂಪಾಯಿಗೆ ಒಂದು ಟನ್ ಅಂತಂದ್ರೆ 6,000 ರೂಪಾಯಿಗೆ, 6,000 ರೂಪಾಯಿಗೆ ಒಂದು ಟನ್ ಅಂದ್ರೆ 180,000 ರೂಪಾಯಿ. 180,000. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಡಿಯುವ ಚಾರ್ಜು, ಟ್ರಾನ್ಸ್ಪೋರ್ಟೇಶನ್ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಲ್ಲ ಈಗ ಕಾಂಟ್ರಾಕ್ಟರ್ ಮುಖಾಂತರ ಕೊಟ್ಟರೆ ಅದು ಡಿಸ್ಟೆನ್ಸ್ ಮೇಲೆ ನೋಡ್ತಾರೆ. ಈಗ ಯಥೇಚ್ಛವಾಗಿ ನಿಮಗೆ ಎಕ್ಸಾಂಪಲ್, ಈಗ ನೀವು ಇದನ್ನೇ ತಗೊಂಡ್ಬಿಟ್ರೆ ರಾಯಚೂರು ಅಂತ ತಗೊಂಡ್ರೆ ಒಂದು ಲಾರಿ ಒಂದು 20-30 ಅದು ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ಅದು ಬಹಳ ಮುಖ್ಯ. ದೊಡ್ಡ ಲಾರಿ 25-30 ಟನ್ ಹಿಡಿಯುವಂತ ಲಾರಿ ಆದ್ರೆ ನಿಮಗೆ 700-800 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಆಗತ್ತೆ. ಟನ್ನಿಗೆ 15-20 ಟನ್ ಹಿಡಿಯಂತ ಲಾರಿ ಆದ್ರೆ 1,000 ರೂಪಾಯಿನೂ ಆಗ್ಬಹುದು. ಈಗ ನೋಡಿ, ರೈತರು ಕಬ್ಬು ಬೆಳಿತಾರೆ, ಕಬ್ಬು ಬೆಳೆದ್ಮೇಲೆ ರೈತರು ಫ್ಯಾಕ್ಟ್ರಿ ಅವರು ಕಬ್ಬೆ ತಗೊಳ್ಳೋದಿಲ್ಲ, ಕಬ್ಬೆಲ್ಲ ಒಣಗಿ ಹೋಗ್ಬಿಡ್ತಾವೆ. ರೈತರು ಗುಳಾಡ್ತಿರ್ತಾರೆ, ಫ್ಯಾಕ್ಟ್ರಿ ಅವರು ಇನ್ನೂ ನಮ್ಗೆ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ. ಆ ಥರ ಈ ಪೇಪರ್ ಇಂಡಸ್ಟ್ರಿ ಅವರು ಸಹ ಈ ಸೂಬಾವಲನ ಬೆಳೆದಾಗ ಅವರಿಗೆ ಕಡಿಲಿಕ್ಕೆ ಪರ್ಮಿಷನ್ ಕೊಟ್ಟಬೇಕು ಅಥವಾ ಹೇಗೆ ಇಲ್ಲಿ ಪ್ರೊಸೀಜರ್ ಇರುತ್ತಿಲ್ಲ? ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ಏನಂದ್ರೆ, ಈಗ ನೀವು ಬ್ಯಾಂಕಲ್ಲಿ ದುಡ್ಡುಗಳನ್ನು ಇಟ್ಟಿರ್ತೀರ, ಈಗ ಒಂದು ವರ್ಷಕ್ಕೆ ಫಿಕ್ಸ್ ಡಿಪಾಸಿಟ್ ಅಥವಾ ಎಂತ ಇಟ್ಟಿರ್ತೀರ, ಆ ಟೈಮಲ್ಲಿ ನಿಮ್ಗೆ ಅದ್ರ ಕೊರತೆ ಇರಲ್ಲ, ಅದನ್ನ ಅಲ್ಲೇ ಬ್ಯಾಂಕಲ್ಲಿ ಬಿಟ್ಟರೆ ಏನಾಗತ್ತೆ? ಏನಾಗಲ್ಲ, ಬಡ್ಡಿ ಜಮಾ ಆಗತ್ತೆ, ಬಡ್ಡಿ ಜಮಾ ಆಗತ್ತೆ. ಅದೇ ರೀತಿ ನಿಮ್ಮ ಭೂಮಿಯಲ್ಲಿ ನೀವು ಈ ಸುಬಾಬುಲ್ ಆಗಲಿ ಬೇರೆ ಮರಗಳನ್ನು, ಈಗ ಕಟ್ಟಿಗೆಯನ್ನು ಬೆಳಿಲಿಕ್ಕೆ ಬೆಳೆದಂತ ಮರಗಳನ್ನು ದಪ್ಪ ಆಗ್ತಾರೆ, ಈಗ ಕಬ್ಬಿನ ತರ ಬೆಂಡಾಗೋದು, ಬೇರೆ ಬೆಳೆಗಳನ್ನು ಈಗ ಪ್ರೊಡಕ್ಟ್ ಇರೋದ್ರಿಂದ. ಕಬ್ಬು ಅಂದ್ರೆ ಅದು ಎನ್ಯುವಲ್ ಪ್ಲಾಂಟ್ ಅಂತ ಹೇಳ್ತೀವಿ ನಾವು, ವಾರ್ಷಿಕ ಬೆಳೆ ಅದು. ಹಿಂಗ್ ಒಂದ್ ವರ್ಷ ಆದ್ಮೇಲೆ ಅದು ಅವಧಿ ಮುಗಿದ್ ಬಿಡುತ್ತೆ, ಒಣಗಿ ಹೋಗ್ಬಿಡುತ್ತೆ. ಇದು ಸೂಬಾಬುಲ್ ಆತರ ಇಲ್ಲ, ಬಹುವಾರ್ಷಿಕ ಬೆಳೆ ಇರೋದ್ರಿಂದ ಅದಕ್ಕೆ ತೊಂದರೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಮತ್ತೆ ನಿಮ್ಗೆ ಜಾಸ್ತಿ ಆಗತ್ತೆ, ಜಾಸ್ತಿ ಆಗತ್ತೆ. ಆಕ್ಚುವಲಿ ನಾನು ನಿಮ್ಗೆ ಹೇಳೋದು 4-5 ವರ್ಷ ಬಿಡಿ ಅಂತ ಹೇಳೋದು. ನಿಮ್ಗೆ ಈಗ ಅನಾನುಕೂಲತೆ ಆಗುವ ಒಂದು ಉದ್ದೇಶಕ್ಕೆ 2-3 ವರ್ಷಕ್ಕೆ ಕಡಿ ಅಂತ ಹೇಳ್ತಾ ಇದ್ದೇವೆ. ಈಗ 2 ವರ್ಷಕ್ಕೆ ಕಡಿದ್ರೆ ನೀವು 25-30 ಟನ್ ತೆಗಿಬಹುದು, 3 ವರ್ಷಕ್ಕೆ ಕಡಿದ್ರೆ ಅದೇ ಜಮೀನಲ್ಲಿ 40-45 ಟನ್ ತೆಗಿಬಹುದು, 5 ವರ್ಷಕ್ಕಾದ್ರೆ 60 ಟನ್ ತೆಗಿಬಹುದು. ಅಂದ್ರೆ ನಿಮಗೆ ಇದು ಇದೆ, ಮಾರ್ಕೆಟ್ ಅಲ್ಲಿ ರೇಟ್ ನೋಡಿಕೊಂಡು ನೀವು ಕೊಡಬಹುದು, ಅನುಕೂಲತೆಗಳನ್ನು ನೋಡಿಕೊಂಡು ನಿಮ್ಮ ಅವಶ್ಯಕತೆಯನ್ನು ನೋಡಿಕೊಡಬಹುದು. ಇದರಿಂದ ನಿಮಗೆ ತೊಂದರೆ ಏನಿಲ್ಲ. ವಾರ್ಷಿಕ ಬೆಳೆಗಳನ್ನು ನೋಡಿದ್ದಾದ್ರೆ ಅನಾನುಕೂಲತೆಗಳು ಇರುತ್ತೆ. ಈಗ 100 ರೂಪಾಯಿ ಇರೋದು 0 ಆಗ್ಬಹುದು, 100 ರೂಪಾಯಿನೂ ಆಗ್ಬಹುದು. ಇದರಲ್ಲಿ 100 ರೂಪಾಯಿ ಇರೋದು 120 ರೂಪಾಯಿ ಆಗಬಹುದು, 150 ರೂಪಾಯಿನೂ ಆಗ್ಬಹುದು. ಒಳ್ಳೇದು ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು, ಇದುವರೆಗೂ ಈ ಸೂಬಾಬುಲ್ ಏನು ಬೆಳೆದ್ರಿಂದ ಅನುಕೂಲತೆಗಳಿದ್ದಾವೆ, ಯಾವ ರೀತಿ ರೈತರಿಗೆ ಆದಾಯ ಬರುತ್ತಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಿದ್ದೀರಿ. ರೈತ ಬಾಂಧವರು ನೋಡ್ತಾ ಇರ್ತೀವಿ, ಯಾಕಂದರೆ ಸೂಬಾಬುಲು ಹಸಿರು ಹೊದಿಕೆ ಒಂದು ಪೂರಕವಾಗಿ ಬೆಳೀತದೆ, ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕಾಗಿದೆ. ಸಾಕಷ್ಟು ಜನ ರೈತರಿಗೆ ತಪ್ಪು ಕಲ್ಪನೆಗಳು, ಸೂಬಾಬುಲು ಯಾರು ತೊಗೋತಾರೆ ಇಲ್ಲ, ಸಾಕಷ್ಟು ಬೇಡಿಕೆ ಇದೆ ಅಂತಕ್ಕಂಥ ವಿಚಾರ ನಿಮ್ಮಿಂದ ನಮ್ಮ ರೈತರಿಗೆ ಗೊತ್ತಾಯ್ತು. ಈಗ ಯಾರ್ಯಾರು ರೈತರು ಜಾಸ್ತಿ ಭೂಮಿ ಇದೆ ಅಂಥ ರೈತರು ಸೂಬಾಬುಲನ್ನು ಬೆಳಿಲಿಕ್ಕೆ ಮುಂದೆ ಬಂದರೆ ಪೇಪರ್ ಇಂಡಸ್ಟ್ರಿ ಅವರು ಸಹ ತೊಗೋತಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ವಿಶೇಷವಾದಂಥ ಮಾಹಿತಿ, ಯಾವ್ಯಾವ ಇದಾವೆ ಪೇಪರ್ ಇಂಡಸ್ಟ್ರಿಗಳು, ಯಾವ ರೇಟಿಗೆ ತೊಗೋತಾರೆ, ಅವರ ಫೋನ್ ಸಂಖ್ಯೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ರೈತ ಬಾಂಧವರಿಗೆ. ಒಟ್ಟಾರೆ ಸೂಬಾಬುಲು ಬೆಳೆದು ಒಳ್ಳೆಯದಂತಕ್ಕಂಥ ವಿಚಾರ, ರೈತರು ಮೇವಾಗತ್ತೆ, ಜೊತೆಗೆ ಪರಿಸರಕ್ಕೆ ಒಳ್ಳೆಯ ಒಂದು ಆಕ್ಸಿಜನ್ ಸಿಗತ್ತೆ, ಹಸಿರು ಹೊದಿಕೆ ಆಗತ್ತೆ, ಇದರಿಂದ ಭೂಮಿ ರಕ್ಷಣೆ ಆಗತ್ತೆ, ಪರಿಸರ ರಕ್ಷಣೆ ಆಗತ್ತೆ, ಪ್ರಾಣಿಗಳ ರಕ್ಷಣೆ ಆಗ್ತವೆ, ಭೂಮಿ ಫಲವತ್ತತೆ ಜಾಸ್ತಿ ಆಗತ್ತೆ, ರೈತರಿಗೆ ಆದಾಯ ಬರುತ್ತೆ. ರೈತರು ಯಾರು ಭೂಮಿಯನ್ನು ಜಾಸ್ತಿ ಹೊಂದಿದ್ದಾರೆ, ಭೂಮಿಯನ್ನು ಹಾಗೆ ಬಿಟ್ಬಿಡ್ತಾರೆ, ಕಲ್ಟಿವೇಟ್ ಮಾಡಲಾರ್ದೆ, ಅಂಥ ರೈತರು ಮುಂದೆ ಬಂದು ಸೂಬಾಬಲನ್ನು ಬೆಳೆದು ಒಳ್ಳೊಳ್ಳೆ ಪೇಪರ್ ಇಂಡಸ್ಟ್ರಿಗಳಿದ್ದಾವೆ, ಅವ್ರ ಜೊತೆ ಒಂದು ಎಗ್ರಿಮೆಂಟನ್ನು ಮಾಡ್ಕೊಂಡ್ಬಿಟ್ಟು ಸೂಬಾಬಲನ್ನು ಬೆಳಿಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ನೀವು ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೂಬಾಬುಲ್ ಬೆಳೆ ಬೇಸಾಯದ ಮಹತ್ವ ಮತ್ತು ಅದರ ಬಳಕೆ ಕುರಿತು ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:23, ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದ? ಇಲ್ಲ, ಸ್ವಲ್ಪ ಮನೆಯಲ್ಲೇ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾಂಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಆತ್ಮೀಯ ಕೇಳುಗರೇ, ಗಮನಿಸಿ, ಇದೇ ಶುಕ್ರವಾರ ದಿನಾಂಕ 4/7/2025 ಬೆಳಿಗ್ಗೆ 10:00-11:00 ಪ್ರಸಾರವಾಗುವ ಆಕಾಶವಾಣಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು, ಆಹಾರ ಉದ್ಯಮದ ನೋಂದಣಿ ಪರವಾನಿಗೆಯ ಬಗ್ಗೆ, ಆಹಾರ ಉದ್ಯಮದಾರರ ಜವಾಬ್ದಾರಿಗಳು, ಆಹಾರ ಮಾದರಿ ಪರೀಕ್ಷೆಗಳು, ಕಳಪೆ ಗುಣಮಟ್ಟದ ಆಹಾರ ಮಾದರಿಗಳ ಬಗೆಗೆ ಕ್ರಮದಂತಹ ಹಲವು ವಿಷಯಗಳ ಬಗೆಗೆ ಮಾಹಿತಿ ಪಡೆದುಕೊಳ್ಳಬಹುದು. ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಆಹಾರ ಸಂರಕ್ಷಣಾ ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ಪ್ರಕಾಶ್ ಎಸ್ ಪುಣಶೆಟ್ಟಿ ಅವರು ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898 ಅಥವಾ 2200-312. ರಾಯಚೂರು ಎಸ್ಟಿಡಿ ಕೋಡ್ ಸಂಖ್ಯೆ 08532. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಬೆಂಗಳೂರು. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿಹೈದರ್ ಗ್ರಾಮದ ಕನಕಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು. ಬ್ರಹ್ಮ ಗಂಟೆ ಸೋಬಾನ ಇಡದ ಕಟ್ಟ ಕಡದ ತಾಯಿ ಮಂದಳ